ಯೋಗದಿಂದ ರೋಗದ ಮೇಲೆ ವಿಜಯ ಸಾಧಿಸುವ ವಿಷಯವೇ ಆಗಿರಲಿ, ಭಾರತದ ಪರಮಾಣು ಶಕ್ತಿ ಸಂಪನ್ನತೆಯೇ ಆಗಿರಲಿ, ದೇಶದ ಯಶಸ್ಸಿನ ಪುಟಗಳಲ್ಲಿ ನಾವು ಕೂಡ ನಮ್ಮ ಅಮೂಲ್ಯ ಕೊಡುಗೆಗಳಿಂದ ಅನೇಕ ಸುವರ್ಣ ಅಧ್ಯಾಯಗಳನ್ನು ಸೇರಿಸಿದ್ದೇವೆ. ನಾವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಾವು ಪರಮಾಣು ಶಕ್ತಿಯಿಂದ ಸ್ವಚ್ಛ, ಸುರಕ್ಷಿತ ಮತ್ತು ಹಸಿರು ವಿದ್ಯುತ್ ಉತ್ಪಾದನೆ ಮಾಡುವ ಜೊತೆಗೆ ದೇಶವಾಸಿಗಳ ಉತ್ತಮ ಜೀವನ ಹಾಗೂ ದೇಶದ ಪ್ರಗತಿಯಲ್ಲಿ ನಿರಂತರವಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇವೆ. ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ ಬಿಎಸ್, ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಪಾಕಿ ಜಲ ನಿಗಮ ನಿಯಮಿತ, ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣಾ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು, ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣಾ ಕೊಳದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೀರನ್ನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನಗಳು ಮೇಘಳೆ ಇದಕ್ಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಯ ಪ್ರಾರ್ಥನೆ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ನನ್ನ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಣಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರದ್ರ ಅವರನ್ನ ಮಾತಾಡಿಸಿ ಈ ಪಶುಸಂಗೋಪನೆ ಒಳಗ ನಮ್ಮ ರೈತರು ದುಪ್ಪಟ್ಟು ಆದಾಯ ಮಾಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ ನಮಸ್ಕಾರ ಮಂಜುನಾಥ್ ಪಾಟೀಲ್. ನಮಸ್ಕಾರ ಸರ್. ಸರಿಗ ನಮ್ಮ ರೈತರು ಬಹಳಷ್ಟು ವರ್ಷಗಳಿಂದ ಅಂದ್ರೆ ತಲೆ ತಲಾಂತರವಾಗಿ ಪಶುಸಂಗೋಪನೆ ಮಾಡ್ಕೊಂಡೇ ಬರ್ತಾ ಇದಾರೆ, ಹೊಸದೇನಲ್ಲ. ಆದರೂ ಸಹಿತ ಎಷ್ಟು ಒಂದು ಆದಾಯ ಬರಬೇಕು, ಎಷ್ಟು ಒಂದು ಇಳುವರಿ ಬರಬೇಕು, ಆ ಇಳುವರಿ ಬರ್ತಾ ಇಲ್ಲ ಅಂತ ನಮ್ಗೆ ಗುರುತಾಗ್ತದೆ. ಹೌದು ಸರ್. ಅದಕ್ಕೆ ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ರೈತರು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯದ, ಏನೆಲ್ಲ ಮಾಡ್ಬೋದು, ಈ ವಿಷಯವಾಗಿ ಇವತ್ತು ಚರ್ಚೆ ಮಾಡಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡೋಣಂತ. ಸರ್, ಅದರೊಳಗೆ ಮುಖ್ಯವಾಗಿರುವಂತಂದ್ರೆ ಈ ಜಲ ಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಅಂತಾರೆ, ಇದಕ್ಕೂ ಮತ್ತು ಪಶುಸಂಗೋಪನೆಗೂ ಹೆಂಗೆ ಸಂಬಂಧ? ಇದಕ್ಕೂ ಮತ್ತು ಪಶುಸಂಗೋಪನೆ ಸಂಬಂಧ ಯಾವ ರೀತಿ ಅಂತಂದ್ರೆ, ಈಗ ನಾವು ಸಾಧಾರಣವಾಗಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮೆಕ್ಕೆಜೋಳನ ಬೆಳಿತೇವೆ ಹೊಲದಲ್ಲಿ. ಯಾವುದೇ ಒಂದು ನಾವು ಈ ಪಶುಗಳಿಗಾಯ್ತು ಕೋಳಿಗಳಿಗೆ ಮುಖ್ಯವಾದ ಆಹಾರ ಯಾವ್ದಪ್ಪ ಅಂತಂದ್ರೆ ಈ ಮೆಕ್ಕೆಜೋಳನೇ. ಅದ್ ಬೆಳಿಬೇಕಂತಂದ್ರೆ ಏನಾಗುತ್ತೆ, 65 ದಿನದೊಳಗೆ ನಾವು 1 ಎಕರೆದಾಗ 24 ಟನ್ ಮೆಕ್ಕೆಜೋಳದ ಮೇವು ಬೆಳಿತೀವಿ ನಾವು. ಅದು ತುಂಬಾ ಲೇಟನೂ ಆಗುತ್ತೆ, ರೈತರಿಗೆ ಅಷ್ಟೊಂದು ಸಮಂಜಸನ ಅನ್ಸಂಗಿಲ್ಲ. ಆಮೇಲೆ ಆ 1 ಎಕರೆದಾಗೆ 25 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ಅಷ್ಟು. ಅದೇ ಒಂದು ಹೈಡ್ರೋಪೋನಿಕ್ಸ್ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಕಡಿಮೆ ಜಾಗದಲ್ಲಿ ಅಂದ್ರೆ 5% ಅಂತ ಇರ್ಬೋದು ನಾವು. ಆ ಹೊಲ ಎಷ್ಟಿರ್ತದೆ 5% ಜಾಗ ಆಯ್ತು, ಮತ್ತೆ ಅದು ಈ ಸ್ಪೇಸಿಂಗ್ ನಾವೇನ್ ಹೇಳ್ತಿರ್ತೋ ಅದರದ್ದು ಅದರಲ್ಲೇ ನಾವು ಹೈಡ್ರೋಪೋನಿಕ್ಸ್ ಅನ್ನು ಮಾಡಬಹುದು ನಾವು. ಏನಿದೆ ಹೈಡ್ರೋಪೋನಿಕ್ಸ್ ಅಂತಂದ್ರೆ, ನಾವು ಈ ಪೋಷಕಾಂಶಗಳನ್ನು ಈ ಮಿನರಲ್ಸ್ ಅನ್ನ ಲವಣಾಂಶಗಳನ್ನು ಮಣ್ಣಿಲ್ಲದೇ ನೀರಿನ ಮುಖಾಂತರ ಕೊಡುವುದಕ್ಕೆ ಆ ಬೆಳೆ ಮೇವಿನ ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಈ ಹೈಡ್ರೋಪೋನಿಕ್ಸ್ ಅಥವಾ ಜಲಕೃಷಿ ಅಂತ ಕರೀತೇವೆ ನಾವು. ಅಂದ್ರೆ ಮಣ್ಣಿಲ್ಲದೆ ಬೆಳೆದು ಮಣ್ಣಿರಲಾರ್ದೇ ಬೆಳೆದು. ಈ ಮೊದಲೆಲ್ಲ ಏನು ಹೈಡ್ರೋಪೋನಿಕ್ಸ್ ಏನಿದ್ದು ಒಂದು ನಾವು ಸುಮಾರಾಗಿ ನಾವು ಈ ಕೃಷಿ ಮೇಳ ನಾವು ಧಾರವಾಡದಲ್ಲಾಯ್ತು, ಈ ರಾಯಚೂರು ಆಯ್ತು, ಆಮೇಲೆ ಬೆಂಗಳೂರು ಕೃಷಿ ಮೇಳಕ್ಕೆ ಹೋದಾಗೆಲ್ಲ ಸುಮಾರಾಗಿ 8-10 ಲಕ್ಷ ಅವು ಬೆಲೆ ಬಾಳ್ತಾ ಇದ್ವು ಹೈಡ್ರೋಪೋನಿಕ್ಸ್. ಖರ್ಚು ಬಹಳ ಇರ್ತಿತ್ತು. ಅದನ್ನ ಯಾರು ಅಂದ್ರೆ ರೈತರಿಗೆ ಖರೀದಿ ಮಾಡ್ಬೇಕಂದ್ರೆ ಹಿಂದೆ ಆಗ್ತಿದ್ರು, ಯಾರಿಗೂ ಆಗಂಗಿಲ್ಲ ಅದ 8-10 ಲಕ್ಷ ಅಂತಂದ್ರೆ. ಬಟ್ ಈಗೇನಾಗಿದೆ, ಬರ್ತಾ ಬರ್ತಾ ಟೆಕ್ನಾಲಜಿ ಸುಧಾರಿಸಿದ ಸಲುವಾಗಿ 30,000 ರೂಪಾಯಿದಾಗೇನೆ ಸಿಗ್ತಾ ಇದೆ. 25,000 ರಿಂದ 30,000 ರೂಪಾಯಿಗೆ ನಾವು ಹೈಡ್ರೋಪೋನಿಕ್ ಸಿಗ್ತಾ ಇದೆ. ಒಂದು ಒಂದು ಯೂನಿಟ್ ಅಂತ ಕರಿತೀವಿ, ಒಂದು ಘಟಕ ಅಂತ ಕರಿತೀವಿ ನಾವು. ಆ ಒಂದು ಘಟಕದಲ್ಲಿ ಏನಾಗುತ್ತೆ ಅಂತಂದ್ರೆ, 1 HP ಮೋಟರ್, ಆ ಒಂದು ಹೈಡ್ರೋಪೋನಿಕ್ಸ್ ಘಟಕ, ಮತ್ತೆ 1 72 ಟ್ರೇಗಳನ್ನ, ಮತ್ತೆ ಅದು ಟೈಮರ್, ಇವನ್ನೆಲ್ಲ ಕೂಡ ಸೌಲಭ್ಯ ಸಿಗ್ತದೆ. ಈ ಘಟಕದಿಂದ ಮೇವು ಎಷ್ಟು ಬೆಳೀತದ, ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ, 1 kg ನಾವು ಬೀಜಕ್ಕೆ ಮೇವಿನ ಬೀಜ ನಾವು ಮೆಕ್ಕೆಜೋಳ ಬೀಜ ಹಾಕಿದ್ರೆ 6 kg ಮೇವು ಬೆಳೀತದೆ. ಮೆಕ್ಕೆಜೋಳದ ಮೇವು ಬೆಳೀತದೆ ಅಂದ್ರೆ 6 times. ಇದು ಬಹಳ ಮುಖ್ಯ. ಆಮೇಲೆ ಹತ್ತು ದಿನದೊಳಗೇನೆ ನಾವು ಮೇವು ಬೆಳೀತಿದ್ದೆ. ಹತ್ತು ದಿವಸ ಹತ್ತೇ ದಿನದಾಗನೆ ನಾವು ನೀರಿನ ಮುಖಾಂತರ ಕೆಲವೊಂದು ಪೋಷಕಾಂಶಗಳನ್ನು ಕೊಟ್ಟರೆಗನ ಈ ಅಗ್ರಿಕಲ್ಚರ್ ನಾವು ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಸಿಗ್ತಾ ಇರ್ತಾವ. ಇಲ್ಲ ಅಂತಂದ್ರೆ ನಾವು ಈ ಮಿನರಲ್ ವಾಟರ್ ನಾವೇನು ನೀರೇನು ಬಳಸ್ತಾ ಇರ್ತೀವೋ ಅದನ್ನು ಬಳಸಿದ್ರು ಕೂಡ ಹತ್ತು ದಿನದೊಳಗೇನೆ ನಾವು ಈ ಮೆಕ್ಕೆಜೋಳನ ಒಂದು ಟ್ರೇದಾಗ ನಾವು ಬೆಳಿಬಹುದು. ಅಂದ್ರೆ ಒಂದು ಕೆಜಿ ನಾವು ಮೇವಿನ ಮೆಕ್ಕೆಜೋಳದ ಬೀಜ ಹಾಕಿದಾಗ 6 ಕೆಜಿ ಮೇವನ್ನ ನಾವು ತಗತ್ತೀವಿ. ಇನ್ನೂ ಒಂದೇನಂತಂದ್ರೆ ಇದಿಷ್ಟು ಬೆಳೆದ್ವಿ ನಾವು ಎಷ್ಟು ದನಗಳನ್ನು ಸಾಕ್ಬೋದು, ಇದನ್ನ ಎಷ್ಟು ಕುರಿಗಳನ್ನು ಸಾಕ್ಬೋದು ಅಂತ ಎರಡನೇ ಪ್ರಶ್ನೆ. ಹೌದು ಅಂದ್ರೆ ಪ್ರತಿದಿನ ನಾವು 9 ಟ್ರೇ ಇದ್ದಾಗ ನಾವು ಮೇವು ತಕ್ಕಂತೀವಿ. ಅಂದ್ರೆ ಅದಾಗ ಸಾಧಾರಣ ಒಂದು 1/2 ಕೆಜಿ ನಾವು ಬೀಜ ಹಾಕಿರ್ತೀವಿ ಮೆಕ್ಕೆಜೋಳದ ಬೀಜ, ಅಂದ್ರೆ 3 ಕೆಜಿ ಬರ್ತದೆ. 9 ಟ್ರೇ ಇದ್ದಾಗಂದ್ರೆ 27 ರಿಂದ 30 ಕೆಜಿ ನಾವು ಮೇವು ದೊರೀತದೆ ಪ್ರತಿದಿನ. 9 ಟ್ರೇದಗಳ ಮುಖಾಂತರ ನಾವು ಮೇವು ತಕ್ಕಂತಾನೆ ಇರ್ತದೆ. ಅದು ಸರ್ಕಲ್ ಸಿಸ್ಟಮ್ ಅದು, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಅಂತಂದು. ಆ 27 ಕೆಜಿ ಏನು ಮೇವು ಬರ್ತದಲ್ಲ, ಇದರಲ್ಲಿಂದ ನಾವು 3 ರಿಂದ 4 ಆಕಳ ಆಯ್ತು, ಇಲ್ಲ ಅಂದ್ರೆ 25 ರಿಂದ 30 ಕುರಿಗಳನ್ನ ಸಾಕಬಹುದು. ಅಂದ್ರೆ ನಾನೇನ್ ಹೇಳೋದಂತಂದ್ರೆ ಬರೇ ನಾವು ಹೈಡ್ರೋಪೋನಿಕ್ಸ್ ಮೇಲೆ ಅವಲಂಬಿತರಾಗಬಾರದು. ಹೈಡ್ರೋಪೋನಿಕ್ಸ್ ಮೇವಿನ ಜೊತೆಗೆ ಬೇರೆದನ್ನ ನಾವ್ ಏನ್ ಮಾಡ್ಬೇಕಾಗತ್ತ, ಒಣ ಕಣಿಕೆ ಆಯ್ತು, ಜೋಳದ ಕಣಿಕೆ ಆಯ್ತು, ಈ ಗಂಗಾವತಿ ಭಾಗದ ಸಿಂಧೂರು ಭಾಗದಾಗ ಆಯ್ತಂದ್ರೆ ಭತ್ತದ ಹುಲ್ಲು ಆಯ್ತು, ಅದ್ರ ಜೊತೆಗೆ ದಾಣಿ ಮಿಶ್ರಣ ಆಯ್ತು. ಇದರಲ್ಲಿ ಕಾರ್ಬೋಹೈಡ್ರೇಟ್, ಮೆಕ್ಕೆಜೋಳ ಅಂದ್ರೆ ಕಾರ್ಬೋಹೈಡ್ರೇಟ್, ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಮತ್ತೆ ಪ್ರೋಟೀನ್ ಅಂಶ ಇದ್ದದ ಮೇವು, ಕುದುರೆ ಮೆಂತೆ ಆಯ್ತು, ಹೆಡ್ ಜುಲೂಸರ್ ಆಯ್ತು, ಸ್ಟೈಲೋಜಿ ಅಂತ ಅಂತವನ್ನ ಹೊರಗಡೆ ಬೆಳ್ಕೊಂಡು ಅದ್ರ ಜೊತೆಗೆ ಇದನ್ನು ಕೊಡಬೇಕು. ಸಪ್ಲಿಮೆಂಟೇಷನ್, ಪೂರಕ ಆಹಾರ ಅಂತ ನಾವು ಕರಿಬಹುದು ನಾವು ಇದನ್ನ. ಮತ್ತೆ ಎಲ್ಲಿ ನಾವು ಈ ಮೆಟ್ರೋಪಾಲಿಟನ್ ಸಿಟಿ ಇರ್ತಾವ, ಬೆಂಗಳೂರು ಆಯ್ತು, ನಮ್ಮ ಗುಲ್ಬರ್ಗದಾಗ ಇಲ್ಲೇ ಕೆಲವೊಂದು ಏರಿಯಾದಾಗ ನಾವು ಎಮ್ಮೆಗಳನ್ನು ಕಟ್ಟಿರ್ತಾವೆ, ನಮ್ಮ ಆಳನ ಕಾಲೋನಿ ಅಂತಲ್ಲೆಲ್ಲ ಮೆಮ್ಮೆಗಳನ್ನು ಕಟ್ಟಿದ್ದಾರೆ. ಬಟ್ ಅಂತಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ ಈ ಮೇವು ತರಬೇಕಂತಂದ್ರೆ ಒಂದು 20 ಕಿಲೋಮೀಟರ್ ದೂರದಿಂದ ಮೇವು ತರ್ತಾ ಇರ್ತಾರ, 10 ಕಿಲೋಮೀಟರ್ ದೂರದಿಂದ ಟ್ರಾನ್ಸ್ಪೋರ್ಟ್ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಖರ್ಚು. ಅಂತದಲ್ಲ ಟೈಮ್ ಏನ್ ಮಾಡಬೇಕು, ಅಲ್ಲಿನೂ ಬೆಳಿತಾ ಇರ್ರಿ, ಬಟ್ ಅಲ್ಲಿ ಪ್ರಮಾಣ ಕಡಿಮೆ ಮಾಡಿಕೊಂಡು ಇದ್ರ ಮೇಲೆ ಅವಲಂಬಿತ ಮಾಡಿದ್ರೆ ಒಳ್ಳೇದೇನೆ. ಅಂದ್ರೆ ದೊಡ್ಡೂರೊಳಗೆ ನಮ್ಮ ಮನೆ ಮೇಲೆ ಬೆಳ್ಕೋಬಹುದು, ಮನೆ ಮೇಲೆ ಆಯ್ತ್ರಿ, ಮನೆ ಸೈಡ್ಗೆ ಜಾಗದಲ್ಲೂ ಬೆಳಗ್ಬಹುದು, ಕಂಪೌಂಡ್ ಒಳಗನೆ ಅದು ಯೂನಿಟ್ ಬೆಳೆಸಿ ಇದ್ರ ಮಡಿಕೋಬಹುದು ನಾವು. ಈಗ ಅಂತ ಅಂತ ಒಂದು ಘಟಕಗಳಿಂದ ನೋಡ್ಬೇಕಾಯ್ತಂತಂದ್ರೆ ನೀವು ಮಾಡಲ್ ಲೈವ್ ಮಾಡಲ್ ನೋಡ್ಬೇಕಂದ್ರೆ ನಮ್ಮ ಕೃಷಿ ಪಕ್ಕದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗಾಯ್ತು, ಇಲ್ಲ ಅಂತಂದ್ರೆ ಕೃಷಿ ಸಂಶೋಧನಾ ಕೇಂದ್ರ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ನಮ್ಮೆಲ್ಲ ಪಶುಸಂಗೋಪನೆ ಪಶು ವಿಶ್ವವಿದ್ಯಾಲಯಗಳು ಎಲ್ಲಿ ಹೋದ್ರನ್ನ ಅಂತ ಕಾಣಬಹುದು ನೀವು. ನೀರು ಹೆಚ್ಚಿಬೇಕೇನ್ರಿ ಮತ್ತೆ? ಇಲ್ಲ, ನೀರು ಬೇಕಾಗಿಲ್ಲ, ಅದನ್ನ ಹೇಳಿದೆ ನಿಮ್ಗೆ. ಇದಕ್ಕ ನಾವೇನ್ ಹೇಳಿದ್ವಿ, 1 ಎಕರೆ ನಾವು ಮೆಕ್ಕೆಜೋಳ ಬೆಳಿಬೇಕಂತಂದ್ರೆ 25 ಲಕ್ಷ ಲೀಟರ್ ನೀರು ಬೇಕಾಗತ್ತೆ. ಬಟ್ ಅದೇ 10 ದಿನದೊಳಗ ಈಗ ಅದೇ ಸೇಮ್ ಮೇವು ಬೆಳೆದ ಸಲುವಾಗಿ 1 ಲಕ್ಷ 40 ಲೀಟರ್ ನೀರು ಬೇಕಾಗತ್ತೆ. ಅಂದ್ರೆ 25 ಪಟ್ಟು ನೀರು ನಾವು ಉಳಿತಾಯ ಮಾಡಬಹುದು ನಾವು. ಅದನ್ನು ಬಹಳ ಮುಖ್ಯ ಇಲ್ಲಿ. ಸರಿ, ಈಗ ಏನು ಹೇಳಿದ್ ನೀವು, ಟ್ರೇದಾಗ ಬೆಳಿಬೇಕು, ದಿವಸ ಒಂದೊಂದು ಹಾಕಿ ಮಾಡಿ 9 ದಿವಸದಾಗ ಬರ್ತದೆ ಅಂತ ಹೇಳಿ, ಯಾರಾದ್ರೂ ರೈತರ ಮಟ್ಟದಾಗ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇತ್ತೀಚಿನ ದಿನಗಳ ಒಂದು ಈ ಮೊಲ ಸಾಕಾಣಿಕೆ ಮಾಡೋರು ಆಯ್ತ್ರಿ, ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡೋರು, ಈ ಮಾಡಲ್ ಹೇಳ್ಬೇಕಂದ್ರೆ ನಿಮಗೆ ಸ್ಟೇಷನ್ ಗಣಗಪುರದಾಗ ಒಬ್ಬರು ಆಯ್ತಿದಾರ, ವಿಶಾಲ್ ಟಿಕೋಳೆ ಅಂತಂದಾಯ್ತ್ರಿ, ಮತ್ತೆ ಗೌಡಗಾಂವನಾಗ ರೇವಪ್ಪ ಅಂತಂದಾಯ್ತ್ರಿ ಇಲ್ಲಿ, ಮತ್ತೆ ಆಮೇಲೆ ಈ ಶಾಪೂರ್ ಭಾಗದಾಗ ಆಯ್ತು, ಸಿಂಧನೂರ್ ಭಾಗದಾಗ ಸಾಕಷ್ಟು ಭಾಗದ. ಯಾಕಂತಂದ್ರೆ ಈ ಕುರಿಗಳನ್ನ ಈ ಮೊದಲಂಗೆ ನಾವು ಮೇಷನ್ ತಗೋಕಾಗದಲ್ಲ. ಆಮೇಲೆ ಈಗ ಮೇವಿಗಾಯಗನೆ 1 ಎಕರೆ 3 ಎಕರೆ ನೀವು ಜಾಗ ಬಿಡ್ರ ಅಂತಂದ್ರೆ ರೈತರಿಂದ ಅಟ್ಟಾಗ್ತಾರೆ. ಹೌದು, ಅಂತ ಟೈಮ್ನಾಗ ನಾವು 1 ಎಕರೆ ಆ ಮೇವನ್ನು ಬೆಳ್ಕರಿ. ನಾವೇನ್ ಬೆಳಿತಿರ್ತೇವೆ, ಮೆಕ್ಕೆಜೋಳ ಆಯ್ತು, ಕುದುರೆ ಮೆಂತೆ ಆಯ್ತು, ಸ್ಟೈಲೋಜಿ ಅಂತಸ್ ಆಯ್ತು, ಈ ಇಲ್ಲ ಅಂತಂದ್ರೆ ಈ ಹೈಬ್ರಿಡ್ ನೇಪರ ಸರ್ಕಾರಿ ಹುಲ್ಲು ಅಂತ ಆಯ್ತು ಅವ್ನು ಬೆಳೆ, ಅದ್ರ ಜೊತೆಗೆ ಇದನ್ನು ಮಾಡಿಕೊಂಡ್ರು ಅವ್ರಿಗೆ ಅನುಕೂಲನೇ ಆಗುತ್ತೆ. ಅಂತಂದ್ರೆ ಒಳ್ಳೆ ಒಂದು ಹೈಡ್ರೋಫೋನಿಕ್ಸ್ ಬೆಳೆದು ನಾವು ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅಂತ ಹೇಳ್ತಾ ಇದ್ರೆ. ಸರ್, ಇನ್ನೊಂದು ಹೈನುಗಾರಿಕೆ ಒಳಗ ಈ ಕೋಣದ ಕರುಗಳ ಪಾಲನೆ ಬಹಳ ಮುಖ್ಯ ಅಂತ ಹೇಳ್ತಾ, ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಕೋಣದ ಕರುಗಳು ಇದ್ದು ಅಂತ ಇಟ್ಕೊಳ್ರಿ, ಅವನ್ನ ಒಂದ್ ಸ್ವಲ್ಪ ದಿವಸ ಹಣನೆ ಮಾರಾಟ ಮಾಡ್ತಾರೆ. ಈ ಅವಕ್ಕೆಲ್ಲಪ್ಪ ಯಾರು ಹುಲ್ಲಾಕ್ಬೇಕು, ಎಲ್ಲಿ ಬೆಳೆಸ್ಬೇಕು, ಏನು ಏನ್ ಸುತ್ತೆ ಅಂತೇಳಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಈಗ ನಾವು ಏನ್ ನಾವು ರೈತರೇನ್ ನೋಡ್ತಾ ಇರ್ತೀವಿ, ಅದು ಎಮ್ಮೆ ಈಗೇನ ದೊಡ್ಡ ಪಾರ್ಚುರೇಷನ್ ಆಯ್ತು, ಅಂದ್ರೆ ಡೆಲಿವರಿ ಆಯ್ತು ಇವತ್ತು, ಈತ್ ಇವತ್ತು ಈ ತಕ್ಷಣ ಏನ್ ಕೇಳ್ತಾರ ಪಕ್ಕದ ಮನೆಯವ್ರು ಯಾರಂತ ಕೇಳಿದ್ರೆ, ಏನೈತ್ರಿ ಅಂತ ಕೇಳ್ತಾರ, ಕ್ವಾಣದ ಕರ ಇದಂತ ಬಂದ ತಕ್ಷಣ ಮುಖ ಸಣ್ಣದ್ ಮಾಡ್ಕೊಂಡ್ಬಿಡ್ತಾರ, ಏನ್ ಬಿಡ್ರಿ ಅಂತಂದ್ ಬಿಡ್ತಾರ. ಇದೊಂದು ಅಸಡ್ಡೆ ಮನೋಭಾವನೆ ಇದು. ಯಾಕೆ ಹೇಳ್ತಾ ಇದನ್ನಂತಂದ್ರೆ ಎಮ್ಮೆ ಕರು ಹುಟ್ಟಿತಪ್ಪ ಅಂದ್ರೆ ಅದಕ್ಕೆ ಫಸ್ಟ್ ಗೈದ ದಿನ ಗಿಣದಾಲು ಕೊಡಿಸ್ತಾರ, ಆಮೇಲೆ 8 ದಿನ ಆದ ತಕ್ಷಣ ಜಂತುನಾಶಕ ಔಷಧಿ ಹಾಕ್ತಾರ, ಒಂದ್ 5-6 ತಿಂಗಳ ಆಗದ ತಕ್ಷಣನೇ ಮತ್ತೆ ಅದಕ್ಕೆ ಲಸಿಕೆಗಳನ್ನು ಹಾಕ್ತಾರ, ಎಲ್ಲಾ ಕಾಳಜಿ ಮಾಡ್ತಾರೆ. ವೈಜ್ಞಾನಿಕವಾಗಿ ಏನ್ ಮಾಡಬೇಕಾಗಿರುತ್ತೆ ಎಲ್ಲ ಮಾಡ್ತಾರ. ಅದೇ ಕರುವಿಗೆ ಅದು ಗಂಡು ಕರ ಹುಟ್ಟಿತಪ್ಪ ಅಂದ್ರೆ ಕ್ವಾಣ ಕರ ಹುಟ್ಟಿತಪ್ಪ ಅಂದ್ರೆ ಅದಕ್ಕೆ ಏನು ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಇದು ಹೆಂಗಿದ್ರು ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಮನೆಗೆ ಇಟ್ಕೊಂಡು ನಾನೇ ಯಾಕೆ ಸಾಕ್ಲಿ. ಅದ್ರ ಅಸಡ್ಡೆ ಮನೋಭಾವನೆ ಅದು. ಅಲ್ಲ ಮತ್ತೆ ಸರಿ, ಈಗ ಅಸಡ್ಡೆ ಮನೋಭಾವನೆ ಹೇಳಿತ್ರಿ, ಒಪ್ಕೊಳ್ಳೋ ಮಟ್ಟಿಗೆ, ಆದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ರೈತ, ಏನಾದ್ರೂ ಲಾಭ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಸಾಧ್ಯ ಇದೆ. ಅದನ್ನೇ ಈಗ ಹೊಸದ ತಂತ್ರಜ್ಞಾನನೇ ಅದೊಂದು. ಇವ್ರು ರೈತರು ಏನ್ ಮಾಡ್ತಾರ ಅಂದ್ರೆ ಮೂರ್ ನಾಲ್ಕು ತಿಂಗಳು ಇಟ್ಕೊಂಡು ಅಂದ್ರೆ ನಿರ್ವಹಣೆ ಮಾಡ್ತಾರ, ಅದನ್ನು ಏನುಗಳಾಗಿಬಿಟ್ಟಿರ್ತಾವ ಅಂದ್ರೆ ಹೆಚ್ಚಾನ್ ಹೆಚ್ಚು ಜನ ಹಿಂಗ್ ಮಾಡ್ತಾರ. ಮಾಡಿದಾಗ ಏನಾಗುತ್ತೆ, ಮೂರ್ ನಾಲ್ಕು ತಿಂಗಳು ತಗೊಂಡು 800, 1200, 1200, 2000 ರೂಪಾಯಿಗೆ ಮಾರಿ ಬಿಡ್ತಾರ. ಆಮೇಲೆ ಆಗ ಈಗ ಅದೇ ನಾವು ಒಂದು ಒಂದ್ ವರ್ಷ ತನ ನೀವು ಅದೇ ಕೋಣಗಾರನೇ ನಾವು ಒಂದ್ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಹಾಕಿದ್ರಿಗಿನ ಅದ ಎಷ್ಟಾಗುತ್ತೆ 150 ರಿಂದ 250 ಕೆಜಿ ತೂಗುತ್ತದ. ಅಂದ್ರೆ ತಾವ್ ಹೇಳೋದು ನಾವು ಹೆಣ್ಣು ಕರುವಿಗೆ ಹೆಂಗ ಕಾಳಜಿ ಮಾಡ್ತೀವಿ, ಗಂಡು ಕರುಗನ ಕಾಳಜಿ ಮಾಡ್ರಿ, ಒಂದೂವರೆ ಎರಡು ವರ್ಷತನ ಕಾಯಿರಿ ಸೊಪ್ಪು. ಕಾಯ್ದ ಮೇಲೆ ಅದು ಏನಾಗುತ್ತ, ಎರಡೂವರೆ ಮೂರು ವರ್ಷಕ್ಕನೆ ಅದು ಬೇರೆ ಎಮ್ಮೆಗಳ ಮೇಲೆ ಆರಕ್ಕೆ ಶುರು ಮಾಡ್ತಿರ್ತಾರೆ. ಅದು ಒಂದೂವರೆ ಎರಡು ವರ್ಷಕ್ಕೆ ಏನಿರ್ತದಲ್ಲ ಅದು ಸುಮಾರಾಗಿ 20-25 ಸಾವಿರ, 30 ಸಾವಿರ ರೂಪಾಯಿಗೆ ಮಾರಾಟ ಆಗುತ್ತದೆ. ಅದೇ ಬೀಜದ ಕೋಣ ಬಿಡ, ಬೀಜದ ಕೋಣ, ಬೀಜದ ಕೋಣ ಆಗ್ಬೇಕಂದ್ರೆ ಮೂರು ವರ್ಷ ಆಗುತ್ತೆ. ಇದನ್ನ ಒಂದೂವರೆ ಎರಡು ವರ್ಷಕ್ಕಿಂತ ಬೆಳೆಯುವಂತ ಹಂತದಾಗಿರ್ತದ, ಅದನ್ನ ನೀವು ಮಾರಾಟ ಮಾಡಿದ್ರೆ 25-30 ಸಾವಿರ ರೂಪಾಯಿಗೆ ತಗೊಂಡವ್ರಿಗೆ ಏನಿಸ್ತದ, ಇನ್ನು ಒಂದು ವರ್ಷದಾಗ ನಾನು ಮ್ಯಾನೇಜ್ಮೆಂಟ್ ನಾವು ಮಾಡಿ ಆರಿಸಬಹುದು ಅಂತ ಅವ್ರಿಗೆ ಧೈರ್ಯ ಬರ್ತದ. ಇವರೇ ಮೂರು ವರ್ಷ ಮಾಡಿದ್ರೆ ಇದನ್ನ ಇನ್ನ ಲಾಭ ಆಗುತ್ತೆ ಅವ್ರಿಗೆ, ಅದನ್ನು ಒಳ್ಳೇದನೆ. ಆ ರೀತಿಯಾಗಿ ಅದನ್ನು ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ರು ಬಹಳ ಒಳ್ಳೇದು. ಸರ್, ಇನ್ನೊಂದು ಈ ಹೈನುಗಾರಿಕೆ ಒಳಗೆ ಬಹಳ ಮುಖ್ಯ ಅಂತಂದ್ರೆ ಬ್ಯಾಚ್ಗಳು ಏನಾಗುತ್ತೆ ಅಂತಂದ್ರೆ ಹಸಿರು ಮೇವು ಬಹಳ ಕಡಿಮೆ. ಹೌದು, ಅದಕ್ಕೆ ರಸ ಮೇವು ಬಹಳ ಹಳಿ ಪದ್ಧತಿ ಅಂತಂದ್ರೆ ವೈಜ್ಞಾನಿಕವಾಗಿ ಬಹಳ ಕಂಡಿರುವಂತದ್ದೇ. ಆದ್ರೆ ಅಷ್ಟು ನಮ್ಮ ರೈತರಿಗೆ ಇನ್ನು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಮಾಡ್ತಾ ಇಲ್ಲ, ಕೆಲವೊಬ್ರು ಅಷ್ಟೇ ಮಾಡ್ಕೊಳ್ತಾ ಇದ್ರ. ಈ ರಸ ಮೇವು ಮಾಡೋದ್ರೊಳಗೆ ಏನಾದ್ರೂ ಹೊಸದ್ ಬಂತಂದ್ರೆ? ಮೊದಲೇನಿತ್ತಂದ್ರೆ ಗುಂಡಿಯಲ್ಲಿ ಮಾಡುವ ರಸಮೇವು ಅಂದ್ರೆ ಭೂಮಿಯೊಳಗೆ ಮಾಡುವ ರಸಮೇವು ಪದ್ಧತಿ ಅಂತಿತ್ತು. ಅಂದ್ರೆ ಒಂದು ರಸಮೇವು ಅಂದ್ರೆ ಮೊದಲು ನಾವು ತಿಳ್ಕೊಬೇಕು ಏನಂತಂದ್ರೆ, ಹಸಿರು ಮೇವನ್ನು ದಪ್ಪ ಕಾಂಡ ಇರುವಂತಹ ಹಸಿರು ಮೇವು, ಯಾವ್ದಾಗ ಜೋಳ ಆಗಿರ್ಬೋದು, ಹೈಬ್ರಿಡ್ ನೇಪಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ಮೆಕ್ಕೆಜೋಳ ಆಗಿರ್ಬೋದು, ಬೆಸ್ಟ್ ಅಂತಂದ್ರೆ ರಸಮೇವಿಗೆ ಅಂದ್ರೆ ಒಳ್ಳೆ ಯೋಗ್ಯವಾದ ಬೆಳೆ ಅಂತಂದ್ರೆ ಯಾವ್ದಂದ್ರೆ ಮೆಕ್ಕೆಜೋಳ. ಅಂತವನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಪೂರ್ತಿ ಸಣ್ಣ ಕತ್ತರಿಸ್ಬೇಕು. ಎಷ್ಟು? 1 ಇಂಚು ಅಷ್ಟು. ನಾವು ಅದಕ್ಕೆ ಮೊದಲು ಚಾಫ್ ಕಟರ್ ಮಷೀನ್ ಬೇಕೇ ಬೇಕು, ಮೇವು ಕತ್ತರಿಸುವ ಯಂತ್ರ, ಅದ್ರ ಮುಖಾಂತರನೇ ಕತ್ತರಿಸ್ಬೇಕು. ಕೈ ಕತ್ತರಿಸಿ ಸರಿಯಾಗಲ್ಲ. ಕತ್ತರಿಸಿ ಏನ್ ಮಾಡ್ಬೇಕಾಗತ್ತ, ಮೊದಲು ಏನ್ ಮಾಡ್ತು, ಗುಂಡಿ ನಾವು ತೆಗೆದೋಡ್ತು, ಅದರೊಳಗೆ ನಾವು ಪ್ಲಾಸ್ಟಿಕ್ ಹಾಸ್ತಿದ್ವಿ, ಅದ್ರೊಳಗೆ ನಾವು ಮೆಕ್ಕೆಜೋಳನ ಕಟ್ ಕಟ್ ಮಾಡಿದ್ನ ಹಾಕ್ತಿದ್ವಿ. ಅದಕ್ಕೆ ನಾವು 1 ಟನ್ ಹಸಿರು ಮೇವು ಇತ್ತಪ್ಪ ಅಂದ್ರೆ 1 ಕೆಜಿ ಉಪ್ಪು, 2 ಕೆಜಿ ಬೆಲ್ಲ ಹಾಕಿ ಸಿಂಪಡಿಸಿ ಅಂತ ನಾವು ಮಾಡ್ತಾ ಇದ್ವಿ. ಮತ್ತೆ ಹೊಸದೇನಾಗಿದೆ, ಹೊಸದ ಏನಂತಂದ್ರೀಗ, ಇದು ಗುಂಡಿ ಪದ್ಧತಿ ಯಾರಿಗೆ ಲಾಭ ಅಂತಂದ್ರೆ, ದೊಡ್ಡ ಮಟ್ಟದ ರೈತರಿಗೆ ಒಂದು 10 ಎಮ್ಮೆ, 15 ಎಮ್ಮೆ, 20 ಎಮ್ಮೆ ಕಟ್ಟಿದ ರೈತರಿಗೆ ಒಪ್ಪಿಗೆ ಅಂತೀನಿ. ಅಂದ್ರೆ ಡೈರಿ ಫಾರ್ಮ್ ಮಾಡಿದವರಿಗೆ. ಆದ್ರೆ ಇದೇನು 2 ಎಮ್ಮೆ, 3 ಎಮ್ಮೆ ಕಟ್ಟಿದವರು ಏನಿರ್ತಾರಲ್ಲ, ಬ್ಯಾಸಿಗೆ ಕಾಲದಲ್ಲಿ ಈ ಜನವರಿ ತಿಂಗಳಾದ್ಮೇಲಿಂದ ಫೆಬ್ರವರಿಲಿಂದ ಜುಲೈ ತಿಂಗಳ ತನಕ ಬಹಳ ಅವ್ರ ಹೈರಾಣ ಬಹಳ ಆಗ್ತಾರ. ಯಾಕಂದ್ರೆ ಹಸಿರು ಮೇವನ ಸಿಗಂಗಿಲ್ಲ, ಒಣ ಜೋಳದ ಕಣಿಕೆಲಿಂದನೆ ಅದು ಮೇಂಟೈನ್ ಮಾಡಬೇಕಾಗುತ್ತದ, ಇಳುವರಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಬರ್ತದ. ಇಳುವರಿ ಕಡಿಮೆ ಬರೋ ತಕ್ಷಣನೇ ಅವರಿಗೆ ಇದನ್ನ ನಿರ್ವಹಣೆ ಮಾಡೋದೇನಂತ ಮಾರಾಟ ಮಾಡಿಬಿಡ್ತಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಈಗ ನಾವು ನವೆಂಬರ್ ಡಿಸೆಂಬರ್ ತಿಂಗಳದಾಗ ಸಾಕಷ್ಟು ಯಥೇಚ್ಛವಾಗಿ ಹಸಿರು ಮೇವು ಸಿಗುತ್ತಿರ್ತದ. ಈ ಟೈಮ್ನಲ್ಲಿ ನಾವು ಮೆಕ್ಕೆಜೋಳ ಬೆಳ್ಕೋಬೇಕು. ನಾವು ಒಂದು ಹೊಲದಾಗ 1 ಎಕರೆ ಹೊಲದಾಗ ಬೆಳ್ಕೊಂಡು ಏನ್ ಮಾಡ್ಬೇಕಾಗತ್ತ, ನಾವು ಈಗ ಪಾಲಿಇಥೈಲಿನ್ ಬ್ಯಾಗ್ ಬ್ಯಾಗ್ನಾಗ ನಾವು ರಸಮೇವು ತಯಾರಿಕೆ ಮಾಡ್ಕೋಬೇಕು. ಅಂದ್ರೆ ಏನ್ ಸೈಜ್ ಸಿಗ್ತಾವ? 1 ಮೀಟರ್ x 1 ಮೀಟರ್ x 1.2 ಮೀಟರ್ ಲೆಂತ್, ವಿಡ್ತ್, ಇದು ಹೈಟ್. ಆ ಸೈಜಿನ 1 ಟನ್ ನಾವು ರಸಮೇವು ತಯಾರು ಮಾಡ್ಕೋಬಹುದು. ಆ ಬ್ಯಾಗಿನ ಸೈಜ್ ಏನ್ ಹೇಳಿದೆ, ಅದು 1 ಟನ್ ರಸಮೇವು ತಯಾರು ಮಾಡ್ಕೋಬಹುದು. ನಾವು ಎಷ್ಟು ದಿನದಾಗ ರಸಮೇವು ತಯಾರಾಗುತ್ತದು? 21 ದಿನ ಬೇಕು. ನಾವೇನು ಗುಂಡಿ ಮಾಡೋ ಪದ್ಧತಿಗೆ ನಾವು ಹಸಿರುಮೇವನ್ನು ತುಳಿದು ಅದರೊಳಗೆ ನಾವು 2 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು ಹಾಕ್ತಿದ್ವಿ. ಅದೇ ಸೇಮ್ ಪದ್ಧತಿ ಅಳವಡಿಸಿಕೊಳ್ಬೇಕು. ಗುಂಡಿ ಬದಲಾಗಿ ಚೀಲದಾಗ ಹಾಕೋದು ಅಷ್ಟೇ. ಎರಡನೇದೇ ಲಾಭ ಅಂತಂದ್ರೆ ಆಳುಗಳ ಸಮಸ್ಯೆ. ನಾವು ಅಲ್ಲಿ ಒಂದು ಗುಂಡಿ ತೊಡಬೇಕಂದ್ರೆ 3-4 ಜನ ಲೇಬರ್ ಬೇಕಾಗುತ್ತೆ. ಆಮೇಲೆ ಎಲ್ಲಿ ನೀರು, ಅದು ನೀರು ತೆಗೆ ಸ್ವಲ್ಪ ತೆಗಿತಪ್ಪ ಅಂದ್ರೆ ನೀರು ಒಳಗಂತ ಸಮಸ್ಯೆ ಇರ್ತದೆ, ಅಲ್ಲಿ ಕೆಟ್ಟ ಹೋಗುವಂತ ಸಂಭವನೂ ಜಾಸ್ತಿ ಇರ್ತದೆ. ಇದು ಹಂಗಾಗಂಗಿಲ್ಲ. ಇದು ನಾವು ಯಾವ್ದಾದ್ರು ಒಂದು ಎತ್ತರದ ಪ್ರದೇಶದಾಗ ಒಂದು ಸಿಮೆಂಟಿನ ನೆಲದ ಮೇಲೆ ಅಂತದ್ರ ಮೇಲೆ ನಾವು ಈ ನಾವು ರಸಮೇವನ್ನು 1 ಟನ್ ರಸಮೇವು ತಯಾರು ಮಾಡಿ ಇಟ್ಕೊಂಡ್ರೆ ಅದು 21 ದಿನ ಆದ್ಮೇಲೆ ನಾವು ಹಸಿರು ಮೇವನ್ನ ತಯಾರಾಗಿರ್ತ ರಸಮೇವು, ಅದನ್ನು ಸುಮಾರಾಗಿ 2 ಎಮ್ಮೆ ಅಥವಾ 2 ಆಕಳ, 20-25 ಕುರಿ ಸಾಕಿ ಅಂದ್ರೆ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಒಂದು ದೊಡ್ಡ ವರದಾನನೆ ಅಂತ ಹೇಳ್ಬೋದು. ಅಂದ್ರೆ ಒಣಮೇವಿನ ಜೊತೆಗೆ ಇದು ಕಲಿಸಿ ಕೊಡ್ಲಿಕ್ಕೆ ಬರ್ತದೆ. ಅದು ಎಷ್ಟು ಪ್ರಮಾಣದಾಗ ನಾವು ತಿನ್ನಿಸ್ಬೇಕಂದ್ರೆ ರಸಮೇವು ಅಂತಂದ್ರೆ ಒಂದು ಆಕಳ ಎಮ್ಮೆಗೆ ದಿನಾಲಾಗಿ 7-10 ಕೆಜಿ ತಿನ್ನಿಸ್ಬೇಕು. ನಾವು ಕುರಿ ಆಡುಗಳಿಗೆ ಆಯ್ತಂದ್ರೆ 1 ಕೆಜಿ ನಾವು ರಸಮೇವನ್ನು ತಿನ್ನಿಸ್ಬೇಕು. ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ರಿಗಿನ ಅದು ಸುಮಾರು 4-6 ತಿಂಗಳ ತನ ಒಂದು ಕುರಿ ಆಡುಗಳಾಯ್ತು, ಇಲ್ಲ ಅಂತಂದ್ರೆ ನಾವು ಆಕಳ ಎಮ್ಮೆಗಳನ್ನು ನಾವು ನಿರ್ವಹಣೆ ಹಸಿರು ಮೇವು ಇರಲಾರ್ದಂಗೆ ನಾವು ನಿರ್ವಹಣೆ ಮಾಡಬಹುದು. ಬ್ಯಾಸಿಗೆ ಒಳಗೆ ನಮ್ಗೆ ಅನುಕೂಲ ಆಗ್ತದಂತೆ. ಹೌದ, ಬ್ಯಾಸಿಗೆದಿಂದಾಗ ಖಂಡಿತವಾಗಿ ಅನುಕೂಲವಾಗ್ತದೆ. ಸರ್, ಈಗ ಒಂದ್ ಸಲದ ಪಾಲಿ ಇಥಿಲಿನ್ ಬ್ಯಾಗ್ ತಗೊಂಡ್ರೆ ತಗೊಂಡಿವಿ, ಅದ್ರೊಳಗೆ ಎಷ್ಟು ಸಲ ಮಾಡಬಹುದು? ಒಂದೇ ಸಲಕ್ಕೆ ಮುಗಿದೋಗುತ್ತೋ, ಒಂದ್ 2-3 ಸಲ ಮಾಡಬಹುದು? ಇಲ್ಲ, ಪಾಲಿಥಿನ್ ಬ್ಯಾಗ್ ನಾವು ಒಂದ್ ಬರೀನೆ ತುಳಿದು ನಾವು ಅದ್ ಇಟ್ಟು ಬಿಟ್ಟಿರ್ತೀವಿ. ಹಸಿರು ಮೇವು ತುಂಬುತ್ತೀವಿ, ನಾವು ತುಂಬಿದ ತಕ್ಷಣನೆ ಅದು 1 ಟನ್ ಹಸಿರು ಮೇವು ತುಳಿದಿರ್ತೀವಿ, 1 ಟನ್ ರಸಮೇವು ತಯಾರಾಗುತ್ತೆ. ಅದ್ರ ಶೇಕಡ 5% ಅಂತರೂ ವೇಸ್ಟ್ ಆಗದೆ, ಅಂದ್ರೆ 5% ಅಷ್ಟು, ಅಂದ್ರೆ 100 ಕೆಜಿ 5 ಕೆಜಿ ವೇಸ್ಟ್ ಆಗುತ್ತೆ. ಎದಕ್ ವೇಸ್ಟ್ ಆಗತ್ತ ಅಂದ್ರೆ ಸೈಡಿಗೆ ಏನಿರ್ತದಲ್ಲ ಬೂಸ್ ಕಟ್ಟಿರ್ತದ, ಎಲ್ಲಿ ನಾವು ತೂತು ಬಿಳಲಪ್ಪ ಅಂದ್ರೆ ಅದಕ್ಕ ಇಲಿ ಹೆಗ್ಣ ಕಾಟ ಬಿಡಲ್ಲ ಅದನ್ನ ತೂತು ಬಿಳಲ್ಲ ಅಂತ ಅಂದ್ರೆ ಆ ಬ್ಯಾಗನ್ನ ಮೂರು ಬಾರಿ ಉಪಯೋಗ ಮಾಡಬಹುದು ನಾವು, ಅದನ್ನ ಎರಡು ಅಥವಾ ಮೂರು ಬಾರಿಗೇನು ಮೂರು ಬಾರಿ ಒಂದೇ ಟೈಮ್ಗೆ ಯೂಸ್ ಅಲ್ಲ, ಅದು ಒಂದೇ ಟೈಮ್ಗೆ ಬಿಟ್ಟು ಬರೋದಲ್ಲ, ಎರಡು ಅಥವಾ ಮೂರು ಬಾರಿನೂ ಉಪಯೋಗ ಮಾಡಬಹುದು. ಒಂದು ಕಂಡೀಷನ್ ಏನಂತಂದ್ರೆ ನಾವು ತೂತು ಬಿಳಾರ್ದಂಗ್ ನೋಡ್ಕೋಬೇಕು, ಅದು ಬಹಳ ಮುಖ್ಯ. ಇಲಿ ಹೆಗ್ಣ ಕಾಟಕ್ಕಾಯ್ತು, ಇಲ್ಲಪ್ಪ ಅಂದ್ರೆ ತುಳಿಬೇಕಾಯ್ತು ಅಂತಂದ್ರೆ ನಾವು ಯಾವ್ದಾದ್ರು ಒಂದು ದೊಂಟ ಆಯ್ತು ಸಿಪ್ಪುಟಾಯ್ತು ಅದನ್ನ ತೂತು ಬಿತ್ತಪ್ಪ ಕಂಡಿತ್ತು ಇತ್ತಂತಂದ್ರೆ ಅದಕ್ಕೆ ಒಳಗಡೆ ಏರ್ ಹೋಗ್ಬಿಡ್ತದ, ಗಾಳಿ ಹೋಗ್ಬಿಡುತ್ತ, ಗಾಳಿ ಹೋಗ್ಲಾರ್ದ ಗಾಳಿ ಹೋಗ್ಲಾರ್ದ ನೋಡ್ಕೋಬೇಕು ನಾವು. ಅಂತಂದ್ರೆ ಅಂದಾಜಾಗಿ ಒಂದು ಬ್ಯಾಗ್ ಏನ್ ರೇಟ್ ಬೀಳುತ್ತೆ? 650-800 ರೂಪಾಯಿ. ಅಂತಂದ್ರೆ ಈ ರೀತಿ ಒಂದು ಪಾಲಿಥಿನ್ ಬ್ಯಾಗ್ ನಲ್ಲಿ ರಸಮೇವನ ತಯಾರು ಮಾಡಿಕೊಂಡು ನಮ್ಮ ರೈತರು ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಸರಿ, ಈ ಮೇವಿನ ಕೆಫ್ಟೀರಿಯ ಸ್ಥಾಪನೆ ಮಾಡೋದು ಒಂದು ತಂತ್ರಜ್ಞಾನ ಬಂದಂತ ಕೇಳಿದೆ, ಇದು ಅಂದ್ರೆ ಏನು ಅಂತ ಹೊಸ ಟೈಪ್ ಅನ್ಸ್ತದೆ? ಈ ಮೇವಿನ ಕೆಫ್ಟೇರಿಯಾ ಅಥವಾ ಇನ್ನೊಂದು ಹೆಸರು ಏನಂದ್ರೆ ಮೇವಿನ ಬ್ಯಾಂಕ್ ಅಂತ ಕರೀತಾರೆ. ಏನಿದು ಮೇವಿನ ಬ್ಯಾಂಕ್ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಇದನ್ನಪ್ಪ ಬ್ಯಾಂಕ್ ಅಂದ್ರೆ ನಾವು ರೊಕ್ಕದಲ್ಲಿ ಅಂತ ಹೇಳ್ತಿರ್ತೀವಿ, ಇದೇನಿದು ದುಡ್ಡು ಅಂತಿದ್ರಲ್ಲೇ ಬ್ಯಾಂಕ್ ಅಂತ ನಾವು ಕರಿತೀವಿ. ಮೇವಿನ ಬ್ಯಾಂಕ್ ಅಂತಂದ್ರೆ ಒಂದೇ ಎಕರೆ ಭೂಮಿಯಾಗ ಅಂದ್ರೆ ಒಂದ್ ಎಕರೆ ಅಂದ್ರೆ 40 ಸೆಂಟ್ಸ್, ಅದು ಒಂದು 20 ಸೆಂಟ್ಸ್ನಾಗ ಸಕ್ಕರೆ ಅಂಶ ಇರುವಂತ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳ್ಕೋಬೇಕು. ಯಾವ್ದದು? ಈ ಬಹುವಾರ್ಷಿಕ ಮೇವಿನ ಜೋಳ ಆಯ್ತು, ಹೈಬ್ರಿಡ್ ನೇಪಿಯರ್ ಆಯ್ತು, ಬೆಳಕು 20 ಸೆಂಟ್ಸ್, 20 ಗುಂಟ. ಮತ್ತೆ ಇನ್ನ 20 ಗುಂಟದಾಗ ಏನ್ ಮಾಡ್ಬೇಕು? 10 ಗುಂಟೆ ಬಹುವಾರ್ಷಿಕ ಪ್ರೋಟೀನ್ ಅಂಶ ಇರುವಂತ ಸಸಾರಜನಕ ಇರುವಂತ ದ್ವಿದಳ ಮೇವಿನಗಳನ್ನು ಬೆಳೆಯಬೇಕು. ಮೇವಿನ ಅಲಸಂದಿ, ಅದು ಮೇವಿನ ಅಲಸಂದಿ ಏಕವಾರ್ಷಿಕ ಸರ್. ಬಹುವಾರ್ಷಿಕ ಅಂದಾಗ ಕುದುರೆ ಮೆಂತೆ ಆಯ್ತು, ದಶರಥ ಆಯ್ತು, ಸ್ಟೈಲೋಜಾಂತಸ್ ಆಯ್ತು. ಕುರಿ ಆಡುಗಳಿಗೆ ಎತ್ತಿದ ಕೈ ಯಾವ್ದು ಮೇವು ಅಂತಂದ್ರೆ ಸ್ಟೈಲೋಜಾಂತಸ್ ಮೇವು, ಅದು ಅವನು ಬೆಳ್ಕೋಬೇಕು. ಈ ಎಮ್ಮೆ ಆಕಳುಗಳಿಗೆ ಯಾವ್ದು ಬೆಸ್ಟ್ ಅಂತಂದ್ರೆ ಈ ಕುದುರೆ ಮೆಂತೆ, ಅದು ಮೇವಿನ ಬೆಳೆಗಳು ರಾಣಿ ಅಂತಾನೆ ಕರಿತಾರೆ ಅದಕ್ಕೆ. ಯಾವ್ದಕ್ಕೆ? ಈ ನಮ್ಮ ಕುದುರೆ ಮೆಂತೆಗೆ. ಇದನ್ನ ಮಾಡಿಕೋಬೇಕು ನಾವು. ಇನ್ನು 10 ಗುಂಟೆ ನೋಡಕ್ಕೆ ಮೇವಿನ ಮೆಕ್ಕೆಜೋಳ ಬೆಳ್ಕೋಬೇಕು ನಾವು. ಈ ರೀತಿ 1 ಎಕರೆ ಭೂಮಿದಾಗ ಇವನ್ನೆಲ್ಲ ಈ ರೀತಿ ನಾವು ಕಾಂಬಿನೇಷನ್ ಬೆಳ್ಕೋಬೇಕು. ಆಮೇಲೆ ಬದು ಏನಿರ್ತದಲ್ಲ ಒಡ್ಡು, ಆ ಒಡ್ಡಿನ ಮೇಲೆ ಗಿಡ ಮರಗಳನ್ನು ಬೆಳ್ಕೋಬೇಕು. ಮೇವಿನ ಗಿಡಗಳು ಯಾವ್ದು? ಸುಬಾಬುಲ್ ಆಗಿರ್ಬೋದು, ಚೊಗಚೆ ಗಿಡ ಅಂತ ಬಂದದ ಈಗ ಕುರಿಯಾಡುಗಳಿಗೆ ಎತ್ತಿದ ಕೈ ಅದು. ಆಮೇಲೆ ಕರಿಜಲ ಗಿಡಗಳಾಯ್ತು, ಇಲ್ಲಾಂದ್ರೆ ಬನ್ನಿ ಗಿಡ ಆಯ್ತು, ಮಳೆ ಗಿಡಗಳಾಯ್ತು, ಗೊಬ್ಬರದ ಗಿಡ, ಗ್ಲೈರಿಸಿಡಿಯ ಗಿಡ ಆಯ್ತು. ಅಂತವನ್ನ ಬೆಳ್ಕೊಂಡ್ರೆ ಏನಾಗುತ್ತ, ಈ ಕುರಿಯಾಡುಗಳಿಗೆ ಆ ಮೇವಿನ ಜೊತೆಗೆ ಇದೊಂದು ಕೆಜಿನ ಮಿಕ್ಸ್ ಮಾಡಿ ಕೊಡ್ತಾ ಇರ್ಬೇಕು ನಾವು. ಗಿಡ ಮರ ಬ್ಯಾಂಕ್ ಲೆಕ್ಕ ಏನು? ಬ್ಯಾಂಕ್ ಲೆಕ್ಕ ಅಂತಂದ್ರೆ ಈ ಒಂದು ಸಕ್ಕರೆ ಇರುವಂತ ಮೇವಿನ ಬೆಳೆ, ಆಮೇಲೆ ಪ್ರೋಟೀನ್ ಇರುವಂತ ಮೇವಿನ ಬೆಳೆ, ಮೇವಿನ ಗಿಡ ಮರಗಳದಾಗ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಸಿಗ್ತದ. ಈ ಕಾಂಬಿನೇಷನ್ ಮಾಡಿ ಬೆಳೆಯುವಂತ 1 ಎಕರೆ ಬೆಳೆಯುವಂತ ಭೂಮಿಗೆನೆ ನಾವು ಮೇವಿನ ಕೆಫ್ಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಅಂತ ಕರಿತೀವಿ ನಾವು. ನಾವ್ ಎಲ್ಲೇ ಒಂದು ರೈತರ ಅನುಭವಿಸುವಂತ ಸಮಸ್ಯೆ, ನಾವ್ ಎಲ್ಲೇ ಒಂದು ಯಾವ್ದು ಹಳ್ಳಿ ಊರಿಗೆ ಹೋಗಿರ್ತೀವಿ, ಎಲ್ಲೇ ಕೇಳ್ತು ಅಂದ್ರೆ ಏನಂತ ಕೇಳ್ತಿರ್ತಂದ್ರೆ, ಸರ್ ನಾವು ಮುಂಜಾನೆಯಿಂದ ರಾತ್ರಿ ತನಕ ಹಸಿರು ಮೇವ್ ಆಗ್ತಾ ಇದೀವ್ರಿ, ಆದ್ರೂ ಕೂಡ ನಾವು ಹಾಲಿನ ಡೈರಿ ಸೊಸೈಟಿ ಇದ್ದಾಗ ನನ್ನ ಹಾಲಿಗೆ ಡಿಗ್ರಿ ಬರ್ತಾ ಇಲ್ಲ, ಫ್ಯಾಟ್ ಬರಬಹುದು, ಫ್ಯಾಟ್ ಬರ್ತಾ ಇಲ್ಲ, ಲ್ಯಾಕ್ಟೋಮೀಟರ್ ರೀಡಿಂಗ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ನು ತಿನ್ನಿಸ್ತಾ ಇರೋದು ಸಕ್ಕರೆ ಅಂಶ ಇರುವಂತ ಮೇವು, ಪ್ರೋಟೀನ್ ಇಲ್ಲ. ಅದ್ರ ಪ್ರೋಟೀನ್ ಅಂಶ ಇರುವಂತ ಮೇವು ಹಾಕಿದ್ರೆ ಎಷ್ಟು ಕೊಡಬೇಕು? ಒಂದ್ ದಿನಕ್ಕ ಆಕಳ ಎಮ್ಮೆಗಾದ್ರೆ 5 ಕೆಜಿ ಕೊಡಬೇಕು, ಕುರಿ ಆಡುಗಳಿಗಾದ್ರೆ 1 ಕೆಜಿ ಕೊಡಬೇಕು ಅವ್ನು ಒಂದು ದಿನಕ್ಕ. ಈ ರೀತಿ ಕೊಟ್ಟಾಗ ಮಾತ್ರ ಹಾಲಿನಾಗ ಫ್ಯಾಟು ಬರ್ತದ, SNF ಬರ್ತದ, ಲ್ಯಾಕ್ಟೋಮೀಟರ್ ರೀಡಿಂಗ್ನು ಬರ್ತದ. ಅದು ಬಹಳ ಮುಖ್ಯ. ಡಿಗ್ರಿ ಬರ್ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು. ಕುರಿ ಆಡುಗಳಿಗಾದ್ರೆ ಅವನು ವೈಜ್ಞಾನಿಕವಾಗಿ ಸಾಕಿದ್ನಂದ್ರೆ 1 ತಿಂಗಳಿಗೆ 4.5 ಕೆಜಿ ತೂಕ ಬಿಡಬೇಕದು. ಯಾವುದು? ಒಂದು ಕುರಿ ಆಯ್ತು, ಆಡಾಯ್ತು, ಅಂದ್ರೆ 150 ಗ್ರಾಂ ತೂಕ ಪಡಿಲೇಬೇಕದು. ಯಾವುದು? ನಮ್ ಕುರಿ ಆಡುಗಳನ್ನ ಅಂದ್ರೆ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಲಾಭದಾಯಕ ಮಾಡ್ತಾ ಇದನ್ನ. ಅದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ರೀತಿ ದ್ವಿದಳ ಮೇವಿನ ಬೆಳೆನೂ ಬೆಳ್ಕೋಬೇಕು, ಅದು ತಿನ್ನಿಸ್ಬೇಕು ಅದನ್ನ. ಎಷ್ಟು? ದಿನಕ್ಕೆ 1/2 ಕೆಜಿ 1 ಕೆಜಿ ದ್ವಿದಳ ಮೇವಿನ ಬೆಳೆ ಸ್ಟೈಲೋಜ್ ಅಂತ ಆಯ್ತು, ಕುದುರೆ ಮತ್ತೆ ತಿನ್ನಿಸ್ಲೇಬೇಕು ಅವನು. ಸಕ್ಕರೆ ಅಂಶ ಇರುವಂತ ಮೇವಿನ ಜೊತೆಗೆ ಇದನ್ನ ತಿನ್ನಿಸ್ಬೇಕು. ಹೌದಲ್ಲ ರೈತರೇ, ತಾವು ಮಂಜುನಾಥ್ ಪಾಟೀಲ್ ಅವ್ರ ಜೊತೆಗೆ ಒಂದು ಸಂದರ್ಶನ ಕೇಳಿದ್ರಿ. ಇದ್ರೊಳಗೆ ಏನಂತಂದ್ರೆ, ಈ ಹೈನುಗಾರಿಕೆ ಒಳಗೆ ನಾವು ಪಶುಸಂಗೋಪನೆ ಒಳಗೆ ದುಪ್ಪಟ್ಟು ಆದಾಯ ಮಾಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದು ಹೇಳ್ತಾ ಇದ್ರೆ, ನೀವು ಕಾರ್ಯಕ್ರಮನ ರೇಡಿಯೋ ಮುಖಾಂತರ ಕೇಳ್ತಾನೆ ಇರ್ತೀರಿ. ಇದ್ರ ಜೊತೆಗೆ ಈಗ ನ್ಯೂಸ್ ಆನ್ ಏರ್ ಏನ್ ಆ್ಯಪ್ ಬಂದ ಆ್ಯಪ್ ಮುಖಾಂತರ ಸಹಿತ ನೀವು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಈ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಹಿತ ನಮ್ಮ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಸಾಧ್ಯ ಇದೆ. ಸರ್, ಇನ್ನೊಂದೀಗ ಈ ಕೊಡುಕೊಳ್ಳುವ ಒಡಂಬಡಿಕೆ ಮೊಲ ಸಾಕಾಣಿಕೆ ಒಳಗೆ ಏನು ಬಂದದ, ಅದ್ರ ಬಗ್ಗೆ ಸ್ವಲ್ಪ ಹೇಳ. ಈ ಮೊಲ ಸಾಕಾಣಿಕೆ ಏನಂತಂತಂದ್ರೆ, ಇದರಲ್ಲಿ 3 ನಮೂನಿ ಮೊಲ ಸಾಕಾಣಿಕೆ ಬರ್ತಿರ್ತವೆ. ನಮ್ಮಲ್ಲೇ ಸಾಕದಂದ್ರೆ ಮಾಂಸಕ್ಕಾಗಿನೇ ನಾವು ಸಾಕ್ತಾ ಇರೋದು. ಬಟ್ ಕೆಲವೊಂದು ಪಾರ್ಟ್ನಾಗ ಅಷ್ಟೇ, ದಾವಣಗೆರೆ ಆಯ್ತು, ಬೆಂಗಳೂರು ಆಯ್ತು, ಶಿವಾಜಿನಗರ ಮತ್ತೆ ಹೊಸೂರು ರೋಡ್ನಾಗ ತಮಿಳುನಾಡಿನಾಗ ಅಲ್ಲೆಲ್ಲ ಬಹಳ ಫೇಮಸ್ ಇದೆ, ಬಹಳ ಪ್ರಸಿದ್ಧಿ ಆಗಿದೆ. ನಾವೇನು ಮಾಡ್ಬೇಕಂದ್ರೆ, ನಮ್ಮೂರಿನಾಗ ನಾನೊಬ್ಬನೇ ನಾನು ಮೊಲ ಸಾಕಾಣಿಕೆ ಮಾಡಿದ್ರೆ ನಡೆಯಂಗಿಲ್ಲ. ಒಂದು ಸ್ಥಂಗ ಮಾಡಿಕೊಂಡು 10 ಜನ ಗುಂಪು ಮಾಡಿಕೊಂಡು ಆ ರೀತಿ ಏನಾದ್ರೂ ಮೊಲ ಸಾಕಾಣಿಕೆ ಮಾಡಿದ್ರೆ ಅದನ್ನು ಕೂಡ ಕೊಡುಕೊಳ್ಳುವ ಪದ್ಧತಿಯಲ್ಲಿ ಅಂದ್ರೆ ಬೈಬ್ಯಾಕ್ ಸಿಸ್ಟಮ್ನಾಗ ಬಹಳ ಮಂದಿ ಇದಾರೆ. ಬಾಗಲಕೋಟೆನಾಗ ಅವ್ರು ಕೊಡೋರಿದಾರೆ, ಹೈದರಾಬಾದ್ ನಲ್ಲಿ ಇದಾರೆ, ಎಲ್ಲಾರು ಇದಾರೆ. ನಮ್ ಕಡೆ ಯಾರು ಸಿಗ್ತಾರಂತ್ರಿ ಸರ್? ಇಲ್ಲಿನೂ ಇದಾರೆ, ಇಲ್ಲಿ ನಮ್ಮ ಆಲ್ಮೇಲ್ದಾಗನೇ ಇದಾರೆ. ಹೌದಾ? ಆಲ್ಮೇಲ್ದಾಗೂ ಇದಾರೆ, ಅದು ಸಾಕಷ್ಟು ಇದಾರೆ. ಬಟ್ ಒಬ್ಬರ ಸಲುವಾಗಿ ಅವ್ರೇನಂತ ಹೇಳ್ತಾ ಇದಾರೆ ಸರ್, ನಾವು ಕೊಡ್ತೀವಿ ಬಟ್ ರೈತರ ಕಂಪ್ಲೇಂಟ್ ಏನಿದೆ ಅಂತಂದ್ರೆ ಸರ್, ನಾವು ತಗೊಂಡು ಬರ್ತೀವಿ, ತಗೊಂಡು ಬಂದ್ಮೇಲೆ ಅವ್ನು ವಾಪಸ್ ಒಯ್ಯಂಗಿಲ್ಲ, ಅದು ಸಮಸ್ಯೆ ಅದ ಕೊಡುಕೊಳ್ಳುವ ಪದ್ಧತಿಯಾಗ. ಈ ಸಮಸ್ಯೆ ನೀಗಲಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಆ ಊರಿನಾಗನೆ ಒಂದ್ 7-8 ಜನ ನಾವು ಈ ಮೊಲ ಸಾಕಾಣಿಕೆ ಮಾಡಿಕೊಳ್ಬೇಕು. ಮೊಲ ಫಾರ್ಮ್ ಮಾಡಿದ್ರೆ ಅವನೇನಂತ ಸರ್, ಒಬ್ಬರ ಸಲುವಾಗಿ ಅಷ್ಟು ಮಾಡಿಕೊಂಡ್ರೆ ನಾ ಡೀಸೆಲ್ ಖರ್ಚು ಆಗಂಗಿಲ್ಲ, ನನಗೆ ಉಳಿತಾಯ ಆಗಂಗಿಲ್ಲ. ಅದು ಕೆಪಾಸಿಟಿ ಎಷ್ಟಿರ್ತಾರೋ 500 ಮೊಲದ ಕೆಪಾಸಿಟಿ ಇರ್ತಾವ ಅವ್ರದ್ದು, ವ್ಯಾನ್ಗಳೇನ ಒಂದ್ಸಲ ಬಂದ 500 ಮೊಲ ಸಿಗ್ಬೇಕು. ಟಾಟಾ ಎಸಿ ಅದೇನು ಮೇಂಟೈನ್ ಮಾಡಿರ್ತಾನ ಅವನು ಗಾಡಿ, ಅವ್ರ ಸಮಸ್ಯೆ ಅವ್ರಿಗೆ. ಇದು ನೀನು ಒಂದು 10-20 ಸಾಕಿದಾಗ ಅಷ್ಟು ವರ್ಕೌಟ್ ಆಗಂಗಿಲ್ಲ ಅವ್ರಿಗೆ. ಅದಕ್ಕೆ ನಿಮ್ಮೂರಿನಾಗ ಒಂದು ಗುಂಪು ಮಾಡಿಕೊಂಡು ಸಂಘಗಳನ್ನ ಮಾಡಿಕೊಂಡು ಮೊಲ ಸಾಕಾಣಿಕೆ ಮಾಡಿದ್ರೆ ಖಂಡಿತವಾಗಿಯೂ ಲಾಭ ಆಗುತ್ತೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಮೊಲ ಸಾಕಾಣಿಕೆ ಮಾಡಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಅದು ಒಂದು ಫಸ್ಟ್ ಗೆ ಹಾಬಿ ಅಂತ ತಗೊಂಡು ಬರ್ತಾರೆ. ಹಾಬಿ ಜೊತೆಗೆ ವೈಜ್ಞಾನಿಕವಾಗಿ ನಾವು ಸಾಕ್ಬೇಕು. ಯಾವ ರೀತಿ ಅಂತಂದ್ರೆ, ಕನಿಷ್ಠ ಆದ್ರೆ ಒಂದು 10 ಗುಂಟೆ ಆದ್ರೆ ಮೇವನ್ನ ನಾವು ಕುದುರೆ ಮೆಂತೆ ಬೆಳಲೇಬೇಕು ನಮ್ಮ ಹೊಲದಾಗ. ಓ, ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಅವ್ರೇನ್ ತಿಂತಿರ್ತಾರ, ನಮ್ದು ಯಾವ್ದೋ ಒಂದು ನಾವು ಗೆಡ್ಡೆ ಗಣಸ್ ತಿಂದಿರ್ತೀವಿ ಅದ್ರ ತೊಪ್ಪಲ ಹಾಕೋದು, ಕರ್ಕಿ ಕೊತ್ತಂಬರಿ ತಿಂದಿರ್ತೀವ ನಾವು ಅದ್ರ ತೊಪ್ಪಲ ಹಾಕೋದು, ಅದು ಕರಿಕಿದಿರ್ತ ಅದನ್ನ ತಂದ, ಅದು ಅಷ್ಟು ಅದು ಬೆಳವಣಿಗೆ ಆಗಂಗಿಲ್ಲ, ಮತ್ತ ಅದು ದಷ್ಟಪುಷ್ಟವಾಗಿ ಬೆಳೆಯಂಗಿಲ್ಲ. ಅದು ಮೊಲ ಅದು ಬೆಳಿಬೇಕು, ಅದು ವರ್ಷದಾಗ 6 ಬರಿ ಈತದ. ಅದು ಮೊಲ ಒಂದು ತಿಂಗಳ ಹಾಲು ಕುಡಿಸ್ತದ, ಮತ್ತೆ ವರ್ಷದಾಗ 6 ಬರಿ ಈತದ ಅಂದ್ರೆ 2 ತಿಂಗಳಿಗೊಮ್ಮೆ ಈತದ. ಒಂದು ಬರಿ ಐತೆ ಅಂದ್ರೆ 6-8 ಮರಿ ಆಗ್ತದ ನೋಡ್ರಿ, ಎಷ್ಟು ಶಕ್ತಿ. ಹಾ, ಎಷ್ಟು ಶಕ್ತಿ. ಅದನ್ನ ನೀವು ಲಾಭ ಮಾಡಿಕೋಬೇಕಂತಂದ್ರೆ ಏನ್ ಮಾಡ್ಬೇಕಾಗತ್ತ, ವೈಜ್ಞಾನಿಕವಾಗಿ ಸ್ವಲ್ಪ ಕುದುರೆ ಮೆಂತೆ ನಿಮ್ ಹೊಲದಾಗ ಬೆಳೆಯಬೇಕು ನೀವು. ಅದನ್ನ ಅಂದ್ರೆ ಚಲೋದ್ ನಾನು ಬೆಳೆಸ್ಬೇಕು ಹೇಳಿದ್ರಿ. ಇನ್ನೊಂದು ಮಂಜುನಾಥ್ ಏನಂತಂದ್ರೆ, ಹೈನುಗಾರಿಕೆ ಒಳಗ ನಮ್ಮ ರೈತರಿಗೆ ಸಾಕಷ್ಟು ಲುಕ್ಸಾನ್ ಆಗೋದೇನಂದ್ರೆ, ಈ ಗೊಡ್ಡೆಮ್ಮಿ ಅಥವಾ ಬಂಜೆಮ್ಮಿ ಆಕಳ ಇವು ಬಂದು ಅಂತಂದ್ರೆ ಏನಾಯ್ತು, ಮೇವು ಕೊಡ್ಬೇಕು, ಏನು ಇದು ಆಗೋದಿಲ್ಲ. ಇವಕ್ಕೇನಾದ್ರೂ ನಾವು ಬಂಜೆಮ್ಮೆದ ಬರ್ಡ್ ಅನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರೂ ತಂತ್ರಜ್ಞಾನ ಇದೆ? ಇದು ಖಂಡಿತಾನೇ ಇದೆ. ಇದು ಏನಂತಂದ್ರೆ, ನಾವು ನೋಡ್ತಾ ಇದೀವಿ, ನಾವು ಒಂದು ಗರ್ಭಿಣಿ ಆಕಳ ಆಯ್ತು ಇಲ್ಲಪ್ಪ ಅಂತಂದ್ರೆ, ಹಾಲು ಕೊಡುವಂತ ಆಕಳಕ್ಕೆ ಮಾರ್ಕೆಟ್ನಾಗ ಎಷ್ಟು ರೇಟ್ ಇದೆ ಅಂತಂದ್ರೆ 40,000-50,000 ರೂಪಾಯಿ ರೇಟ್ ಇದೆ. ನಾವು ಕೋಣ ಆರಿಸಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಗೊಡ್ಡೆಮ್ಮೆ ಅಂತ ಆಗ್ಬಿಡ್ತದೆ. 7-8 ತಿಂಗಳಾದ್ಮೇಲೆ ಹಾಲು ಕಂಟಿನ್ಯೂ ಹಿಂಡಿಕೆಂತಿದ್ದಿ, ನೀವು ಮುಂಜಾಗ್ರತ ಕ್ರಮ ತಗೊಳ್ಳಿ. ಅದ್ರ ಒಂದು ಸೈಕಲ್ ಮೇಂಟೈನ್ ಮಾಡ್ತಾ ಇರ್ಬೇಕದು, ಅದಕ್ಕೆ ನಾವು ಬೆದೆ ಚಕ್ರ ಅಂತೀವಿ ನಾವು. ವರ್ಷಕ್ಕೊಂದು ಕರು ಅಂದಂಗೆ, ವರ್ಷಕ್ಕೊಂದು ಕರು ಬೇಕೇ ಬೇಕು. ಹೈನುಗಾರಿಕೆಯಲ್ಲಿ ನಾವು ಪಶುಸಂಗೋಪನೆ ಒಂದು ವರ್ಷಕ್ಕೊಂದು ಕರು ತಗೊಂಡ್ರೆ ಖಂಡಿತವಾಗ ಲಾಭ ಆಗತ್ತೆ. ಅದಕ್ಕೆ ಆ ಗೊಡ್ಡೆಮ್ಮೆಗೆ ಮಾರ್ಕೆಟ್ನಾಗ ಏನ್ ರೇಟ್ ಆದ, 4,000-5,000 ರೂಪಾಯಿ ಅಷ್ಟೇ. ಗರ್ಭಿಣಿ ಆಕಳಿಗೆ 40,000 ರೂಪಾಯಿ, ಗೊಡ್ಡೆಮ್ಮಿಗೆ ಬಂಜೆ ಎಮ್ಮಿಗೆ 4,000 ರೂಪಾಯಿ. ಯಾಕಂದ್ರೆ ಹಾಲೇ ಕೊಡಂಗಿಲ್ಲ, ಗರ್ಭಿಣಿ ಇರಂಗಿಲ್ಲ. ಹೆಂಗ್ ಬದಲಾವಣೆ ಮಾಡ್ಲಿಕ್ಕೆ? ಅದನ್ನ ಬದಲಾವಣೆ ಏನ್ ಮಾಡ್ಬೇಕಂತಂದ್ರೆ, ಅಂತವನ್ನ ರೈತರು ಏನ್ ಮಾಡ್ಬೇಕು, ಅಂತವನ್ನೇ ಖರೀದಿ ಮಾಡ್ಕೊಂಡ್ ಬರ್ಬೇಕು. ರೈತರು ಬಹಳ ಹುಷಾರಾಗ್ಬೇಕು. ನಾವೇನ್ ಮಾಡ್ಬೇಕು, ಅಂತ ಎಮ್ಮೆಗಳನ್ನ ಆಕಳಗಳನ್ನ ಹುಡುಕೊಂಡನೆ ತಗೊಂಡ್ಬರ್ಬೇಕು ನಮ್ಮ ಮನೆಗೆ. ತಗೊಂಡ್ಬಂದು ಏನ್ ಮಾಡ್ಬೇಕು, ಈ ಚಳಿಗಾಲದಾಗ ಸುಮಾರಾಗಿ 80-90 ಎಮ್ಮೆಗಳು ಖಂಡಿತವಾಗಿ ಬೆದಿಗೆ ಬರ್ತಾವ ಈ ಚಳಿಗಾಲ ಸೀಸನ್. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಅವರು ಏನ್ ಮಾಡ್ಬೇಕಂತಂದ್ರೆ, ದಿನಕ್ಕೊಂದು 1/2 kg ಮೊಳಕೆ ಒಡೆದ ಹುರುಳಿಕಾಳು, ಮೊಳಕೆ ಒಡೆದ ಹುರುಳಿಕಾಳನ್ನು ದಿನ 1/2 kg ತಿನ್ಸ್ಬೇಕು. ಮೊಳಕೆ ಒಡೆದದ್ದೇ ತಿನ್ಸ್ಬೇಕು, ಅದ್ರಾಗ ವಿಟಮಿನ್ ಇ ಇರ್ತದೆ, ಸೆಲೆನಿಯಂ ಇರ್ತದೆ, ಹಿಂಗಾಗಿ ಜಲ್ದಿ ಬೆದಿಗೆ ಬರ್ತದೆ. 10 ದಿನ ಆದ್ಮೇಲೆ ಅದು ಬೆದಿಗೆ ಬಂದೇ ಬರ್ತದೆ, ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಬೆದಿಗೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನಾವು ಯಾವುದೇ ಪಕ್ಕದಾಗ ಒಂದು ದನದ ಆಸ್ಪತ್ರೆ ಇದ್ದಾಗ ಸಿಕ್ಕಾಬಿಟ್ಟು ರಾಶಿಗಟ್ಟಲೆ ಈ ಬೆದಿಗೆ ಬರುವಂತ ಗುಳಿಗೆಗಳು ಸಿಗ್ತಾವ, ಮಾತ್ರೆಗಳು ಸಿಗ್ತಾವ ಫ್ರೀದಾಗನೆ, ಮಿನರಲ್ಸ್ ಇರ್ತಾವ ಅದ್ರೊಳಗ. ಆ ಈ ಮೊಳಕೆ ಹೊಡೆದ ಉರುಳಿಕಾಳ ಜೊತೆಗೆ ಈ ಪುಕ್ಕಟ್ಟೆ ಸಿಗುವಂತ ಗುಳಿಗೆಗಳನ್ನ ಹಾಕಿಬಿಡೋದ್ರಿ. ಹಾಕಿದ್ರೆ 10-11 ದಿನಕ್ಕೆ ಬೆದಿಗೆ ಬರ್ತದ. ಆ ಬೆದಿಗೆ ಬಂದಾಗ ನೀ ಏನ್ ಮಾಡ್ಬೇಕಾಗತ್ತ, ಕ್ವಾಣನ ಆರಿಸ್ರಿ, ಇಲ್ಲ ಬಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ರಿ. ಮುಂದ್ ಸ್ವಲ್ಪ ದಿವಸದಾಗೆ ಅದ ಗಬ್ ಆಗಿಬಿಡ್ತದೆ, ಗಬ್ ಆತದ. ಅದು ಯಾವಾಗ ನಿಮಗೆ ಖಾತ್ರಿ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ನಿಮ್ಗೆ 21 ದಿನ ಬಿಟ್ಟ ಮೇಲೆ ನಿನಗೇನಾದ್ರೂ ಬೆದಿಗೆ ಬರಲ್ಲ, ಪುನಃ ಬೆದಿಗೆ ಬರಲ್ಲಪ್ಪ ಅಂದ್ರೆ 100% ಗ್ಯಾರಂಟಿ ಅಂದ್ರೆ ನಾನು ಎಮ್ಮೆ ಕಟ್ಟಿಕೊಂಡದ. ಅದನ್ನ ಪಕ್ಕ ಚೆಕ್ ಮಾಡಿಸ್ಬೇಕಂದ್ರೆ 21 ದಿನ ಬಿಟ್ಟ ಮೇಲೆ ಅಂದ್ರೆ ಬರಂಗಿಲ್ಲ ನಿನಗೆ, ಅಂದ್ರೆ ಸೈಕಲ್ ನಿಂತ್ಕೊಂಡದಂತ. ಅದನ್ನ ನೋಡ್ಬೇಕಂದ್ರೆ 3 ತಿಂಗಳು ಬಿಟ್ಟ ಮೇಲೆ ಡಾಕ್ಟರ್ ಜೊತೆ ಮಾಡಿಸಿದ್ರೆ ಪಕ್ಕ ಗೊತ್ತಾಗ್ಬಿಡ್ತದೆ ಇದು ಗರ್ಭ ಕಟ್ಟಿಕೊಂಡದ ಅಂತ. ಅವಾಗ ಮತ್ತೆ 45,000 ರೂಪಾಯಿ ಮಾರಾಟ ಮಾಡಬಹುದು. ಇದನ್ನು ಕೂಡ ಒಂದು ದುಪ್ಪಟ್ಟು ಆದಾಯ ಮಾಡಿಕೋಬೇಕಂದ್ರೆ ರೈತರಿಗೂ ಕೂಡ ಒಂದು ವರದಾನ ಇದು. ಓ, ಅಂತಂದ್ರೆ 4,000 ಸಿಗ್ತದೆ, ಒಂದು 3-4 ತಿಂಗಳ ನಾವು ತ್ರಾಸ ತಗೊಂಡ್ವಿ ಅಂತಂದ್ರೆ ಅದು 45,000 ರೂಪಾಯಿ ಮಾರಾಟ ಮಾಡಬೇಕಾಗುತ್ತೆ. ಹೌದು, 100%. ಅಥವಾ ನಾವೇ ಇಟ್ಟುಕೊಂಡು ಹೈನುಗಾರಿಕೆ ಮಾಡಿಕೊಂಡ್ರು ಬರ್ತದೆ, ಇನ್ನು ಲಾಭದಾಯಕ. ಯಾಕಂದ್ರೆ ಅವ್ 4-5,000 ಆಕಳ ಎಮ್ಮೆಗಳು ಸುಮ್ಮನೆ ಬೇರೆಯವ್ರ ಪಾಲಾಗ್ತಾವ. ಆ ರೈತ ಇನ್ನೊಬ್ಬ ರೈತನಿಗೆ ಮಾಸ ಮಾರಾಟ ಮಾಡೋದು, ಈಗ ಅವ್ರು ನೋಡ್ತಾ ಇರ್ತವಲ್ಲ, ಅವ್ರ ಏನ್ ಮಾಡ್ತಾನ, ಗಬ್ಬ ಕಟ್ಟಿದ ಸುಮ್ಮನೆ ಇನ್ನೊಬ್ಬ ರೈತನಿಗೆ ಮಾರಾಟ ಮಾಡೋದು, ಇನ್ನೊಬ್ಬ ರೈತ ಅವನಿಗೆ ಮಾರಾಟ ಮಾಡೋದು, ಅದು ಮಾಡಕ್ಕೆ ನೀನೆ ತಗೊಂಬಂದ್ಬಿಡೋದು. ಅಂದ್ರೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಬೇಕು ನಮ್ಮಲ್ಲಿ, ಅಂದ್ರೆ ನಾನು ಯಾರು ಮಾಡ್ಬೇಕಂತ ಮನಸ್ಥಿತಿ ಬದಲಾಗಬೇಕು. ಆಮೇಲೆ ಮಾಡ್ತೀನಿ ಅನ್ನುವಂತ ಒಂದು ಖಾತ್ರಿ ಬೇಕು, ಖಾತ್ರಿ ಬೇಕು. ಹಂಗೆ ಮಾಡಿದರೆ ಒಳ್ಳೇದಾಗ್ತದೆ. ರೈತ ಬಂದರೆ ಇದುವರೆಗೆ ಮಂಜುನಾಥ್ ಪಾಟೀಲ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸ್ಯಾರ. ಆ ಒಂದು ತಂತ್ರಜ್ಞಾನವನ್ನು ನೀವು ಅಳವಡಿಸ್ಕೊಂಡಿದ್ದೆ, ಆದರೆ ಆಮೇಲೆ ಯಾವುದು ಕಠಿಣವಾದ ತಂತ್ರಜ್ಞಾನ ಅಂತ ಅವ್ರು ಹೇಳಿಲ್ಲ. ನಿಮ್ಮ ಪಶು ಸಂಗೋಪನೆ ಒಳಗೆ ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರೆ, ಸರ್ ಇಷ್ಟೆಲ್ಲ ಆದಮೇಲೆ ಸಹಿತ ನಮ್ಮ ರೈತರು ನಿಮ್ಮ ಜೊತೆಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಾರ ಹೇಳ್ತೀರಿ ಸರ್? 9449-23-6868. ರೈತ ಬಂದರೆ ಇನ್ನೊಂದ್ಸಲ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ನೋಡ್ರಿ, 9444-92-36-868. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ನೀವು ಜೊತೆಗೆ ಮಾತಾಡಿ ಚರ್ಚೆ ಮಾಡಲಿಕ್ಕೆ ಸಾಧ್ಯದ. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಂತಹ ಮಂಜುನಾಥ್ ಪಾಟೀಲ್ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಕೇಳಿ ಚಿದಾನಂದ್ ಪಿ ಕನ್ನೊಳ್ಳಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಮಾಯಾವಲ್ಲಿಂದ ಬಂದಿನಿ ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ ಸುಖಯನು ಕಂಡಿ ಬಂದು ಈ ಬಾವಾದೋಲು ಸುಖಯನು ಈ ಅತ್ಯಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಅತ್ಯಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಭಕ್ತಿವಂತಲಿಕೆ ಕುಂಬಾರಕ್ಕೆ ಅತ್ಯಂತ ಭಕ್ತಿವಂತಲಿಕೆ ತನು ಎಂಬುವ ನೀರ ನಾನಿಸಿ ಚೆನ್ನ ಎಂಬುವ ಮನ್ನನ ತರಿಸಿ ತನು ಎಂಬುವ ನೀರ ನಾನಿಸಿ ಗುಣ ಎಂಬುವ ಉದಲನ ಕಲಿಸಿ ಗುಣ ಎಂಬುವ ಉದಲನ ಕಲಿಸಿ ಮನ ಎಂಬುವ ಸೋಸುವ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಯ ಮಾಡಿ ಜ್ಞಾನ ಎಂಬುವ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಯ ಮಾಡಿ ಮುನ್ನೂರು ತರುವತ್ತ ಸುತ್ತನ ತಿರುಗಿ ಮುನ್ನೂರು ತರುವತ್ತ ಸುತ್ತನ ತಿರುಗಿ ಗಡಿಗೆ ತಯಾರ ಮಾಡುವ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಅರು ಎಂಬುವ ಆವಿಯ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಸತ್ಯ ಶರಣರು ಕೊಲ್ಲುವಂತ ಸತ್ಯ ಶರಣರು ಕೊಲ್ಲುವಂತ ಸಂತಿಗೆ ಹೋಗಿ ಮಾರುವ ಚಿರಂತ ಭಕ್ತಿವಂತ ಶಿಗೊಂದ ಗಡಿಗೆಯ ಮಾರಿ ಮೂರತ ಶಿಗೊಂದ ಕುಡಿಗೆಯ ಮಾರಿ ಆರತ ಶಿಗೊಂದ ಗಡಿಗೆಯ ಮಾರಿ ಮೂರತ ಶಿಗೊಂದ ಕುಡಿಗೆಯ ಮಾರಿ ವಸತಿ ಒಳಗ ಶಿಶು ನಾಳ ದಿಶ ನಮುಂದ ವಸತಿ ಒಳಗ ಶಿಶು ನಾಳ ದಿಶ ನಮುಂದ ಜ್ಞಾನ ನಮಗೆ ಒಂದು ಇಡುವಾಕೆ